ಸಂಪನ್ನತೆ ಕಾಣಬೇಕು, ಆಮೇಲೆ ಒಂದು ಶ್ರೀಮಂತಿಕೆ ಕಾಣಬೇಕು ಅಂತಂದ್ರೆ ಸಾವಯವಕ್ಕೆ ಬರೋದು ಭಾಳ ಒಳ್ಳೆಯದು. ಸಾವಯವ ಬರೋದು ಅದೇನು ಸರಳ ಏನಲ್ಲ, ಒಂದು 2-3 ವರ್ಷ ಸುಮ್ಮನೆ ಕಾಯ್ಬೇಕಾಕತಿ ಹೊಲ ಸಾವಯವ ಮಾಡಲಿಕ್ಕೆನ. ಅಂಥ ಸಂದರ್ಭದೊಳಗೆ ಇವತ್ತು ಬರೀ 1.5 ಎಕರೆ ಒಂದು ಜಮೀನೊಳಗೆ ಸಾವಯವ ಕೃಷಿಯನ್ನು 16 ವರ್ಷಗಳಿಂದನೇ ಮಾಡ್ಕೊಂಡು ಬಂದ ಒಬ್ಬ ಯಶಸ್ವಿ ರೈತ ಬಾಂಧವ ನಮ್ಮ ಕೂಡ ಅದಾರ. ಅವ್ರು ಭಾಳ ಸಂತೃಪ್ತ ಒಂದು ಜೀವನ ಅವ್ರದ್ದು, ಹೃದಯ ಶ್ರೀಮಂತರಿಕೆ ಭಾಳ ಅದ, ಆರಾಮಿದ್ದಾರೆ, ಮತ್ತು ಹುರುಪದ ನಾನು ಮಾಡ್ತಾ ಇರೋ ಕಾಯಕ ಶ್ರೇಷ್ಠವಾದ ಅನ್ನೋ ಒಂದು ವಿಶ್ವಾಸ ಅದ. ಅವರೇ ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರು, ರಾಯಬಾಗ್ ತಾಲೂಕು ಹಿಡ್ಕಲ್ನವರು. ಇಂಥ ಒಂದು ಯಶಸ್ವಿ ರೈತರ ಮಾತುಗಳನ್ನ ಕೇಳ್ತಾ ಇದ್ದರೆ ನಮಗೂ ಕೂಡ ಒಂದು ಸ್ಫೂರ್ತಿ ಬರ್ತದೆ. ಅದಕ್ಕೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವ್ರು ಬಂದಾರ, ನಿಮಗೆ ತಮ್ಮ ಮಾಹಿತಿಯನ್ನು ಹೇಳಲಿಕ್ಕೆ ಬಂದಾರ. ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಕಲ್ಲಪ್ಪ ಅವರೇ. ನಮಸ್ಕಾರ ಸರ್. ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತೀರಿ? ದಿನಾಲೂ ಕೇಳ್ತೀರಿ ಸರ್. 72 ಆಗ ಲೈಸೆನ್ಸ್ ಇತ್ತು ರೇಡಿಯೋಕ್ಕೆ, ಆಗಿಂದ ಹಿಡಿದು ಕೇಳ್ತಾ ಇದ್ದೀವಿ ರೀ. ಈಗೇನು ರೇಡಿಯೋ ಅಂದರೆ ಅಪರೂಪ ಆಗ್ಯಾವ್ರಿ, ಹುಡುಕಿ ಆಡ್ಕೋತ ಹೋಗ್ಬೇಕ್ರಿ, ಊರಿಗೆ ಒಂದು ಎರಡು ಅನ್ನೋಂಗೆ ಈಗ ರೇಡಿಯೋ ಯಾವತ್ತೂ ಕೇಳ್ತೀರಿ ನಾವು. ಕೆಲಪ್ಪ ಅವರೇ, ನಿಮ್ಮ ಮುಖದಲ್ಲಿ ಒಂದು ಆರೋಗ್ಯದ ಕಳೆ ಅದು. ಇವತ್ತು ಆರೋಗ್ಯದ ಕಳೆ ಭಾಳ ಮಂದಿಗೆ ಇಲ್ಲ, ಯಾಕಂದರೆ ಊಟ ಮಾಡೋದು ಸರಿಯಿಲ್ಲ, ಎಲ್ಲ ರಾಸಾಯನಿಕಗಳು ಉಪಯೋಗ ಮಾಡ್ತೀವಿ, ಬೇರೆ ಬೇರೆ ಕಾರಣಗಳಿಂದ ಉತ್ತಮವಾದ ಆಹಾರ ಸಿಗ್ತಾ ಇಲ್ಲ ಇವತ್ತು. ಅದು ನಿಮ್ಮ ಮುಖದಲ್ಲಿ ಒಂದು ಕಾಂತಿ ಬೆರಣೆ ಅದು, ಏನು ಕಾರಣ? ನಾವು 16 ವರ್ಷಕ್ಕಿಂತ ಹಿಂದೆ ಹೋದ್ರಿ, ನಾವು ಕೆಮಿಕಲ್ ಸಾಕುವತ್ನ ಕಂಪ್ನಿಯವರು ಹೇಳಿದಕ್ಕಿಂತ ಹೆಚ್ಚಿಗೆ ಆಗ್ತಿದ್ದೀನಿ ರೀ, ಇಳುವರಿನೂ ಹಂಗೆ ತೆಗೆದ್ನಿ. ಅದ್ರ ಮೇಲತ್ತು ಏನು ನೀ 2008 ಅಬ್ದುಲ್ ಕಲಾಂ ಅವರ ಅಧ್ಯಕ್ಷತೆದಾಗ ವಿಧಾನಸೌಧಕ್ಕೆ ಏನು ಸಾವಯವ ಘೋಷಣೆ ಮಾಡಿದ್ರಿ, ನಾವು ಅಂದಿಂದ ಹಿಡಿದು ನಾವು ಗೊಬ್ಬರ ಅಂತೇಳಿ ಕೈಲಿ ಹಿಡಿದಿಲ್ಲ ರೀ. ನನಗೆ ಮೊದಲಾದರೂ ಏನು ಪೆಟ್ಟಿತ್ತು ರೀ, ಗೊಬ್ಬರದ ಗೊಬ್ಬರ ಅಂಗಡಿಯವ್ರು ಹೇಳಿದಷ್ಟು ರೊಕ್ಕ ಕೊಡ್ತೀವಿ, ನಮಗೆ ಚೀಲ ಹೊರಸಂಗಿಲ್ಲ ಅವ್ರು, ಇದೊಂದು ಪೆಟ್ಟಿತ್ತು. ನಮಗೆ ಫ್ರೀ ಏನು ಕೊಡೋಂಗಿಲ್ಲ, ಹೊರ್ಸಾಕೆ ಹಿಡಿಯಂಗಿಲ್ಲ, ಅವ್ರು ಹೇಳಿದ್ರಾಗ 1 ರೂಪಾಯಿನೂ ಕಡಿಮೆ ತೊಗೊಳ್ಳೋದಿಲ್ಲ, ಇಟ್ಟು ಕೊಟ್ರು ಹೊರ್ಸಾಕೆ ಹಿಡಿಯಂಗಿಲ್ಲ. ಇದೊಂದು ಪೆಟ್ಟಿತ್ತು. ಒಂದೊಂದು ಟೈಮ್ನಾಗ ಗೊಬ್ಬರ ಹೋಗೋದ್ರೆ ನಮ್ದು ಕಲರ್ ಹಿಡಿತಿತ್ತು, ಒಮ್ಮೆ ಹಿಡಿತಿದ್ದಿಲ್ಲ. ಆ ವಿಷಯ ನಾವು ಯೂನಿವರ್ಸಿಟಿ ಅವ್ರಿಗೇನು ಕೃಷಿ ಇಲಾಖೆ ಅವ್ರಿಗೆ ಎಲ್ಲರಿಗೂ ಚರ್ಚೆ ಮಾಡಿನ. ಅವರು ಪೂರ ಆತ್ಮೀಯರಿದ್ದರು ರೀ. ಅವ್ರಿಗೇನು ಹೇಳಿ, ನಾ ಗೊಬ್ಬರ ತಂದು ಚೆಕ್ ಮಾಡಿಸ್ತೀನಿ ನಿಮ್ಮಲ್ಲಿ ಎಲ್ಲಿ ಮಾಡಿಸೋದು ಅಂತ ಕೇಳಿ. ಅವ್ರು ಆತ್ಮೀಯ ಇದ್ರೆ ಅನ್ನೋದ್ಲೆ ನಮಗೇನು ವಿಷಯ ಹೇಳ್ರಿ, ಅವ್ರೇ ಗೊಬ್ಬರ 1 ವರ್ಷದಾಗ ಒಂದು ಅಂಗಡಿಯಾಗ 1 ಚೀಲ ನಾವು ಚೆಕ್ ಮಾಡ್ತೀವಿ, ಅದ್ರಾಗಿಂದ 1 ಕಿಲೋ ಶ್ಯಾಂಪಲ್ ತೊಗೊಂಡು ಟೆಸ್ಟ್ ಮಾಡ್ತೀವಿ. ಉಳಿದ ವರ್ಷ ತನಕ ಮೊನ್ನೆ ಮಾಡಿರೂ ಕೇಳಂಗಿಲ್ಲ ತಿಳಿ, ಈ ರೀತಿಯಾಗಿ ಮಾತಾಡ್ರಿ ಅವ್ರು. ಯಾಕಂದ್ರೆ ಅವ್ರಿಗೆ ನಮಗೆ ಆತ್ಮೀಯತ ಅನ್ನೋದ್ಲಿ ರೀ, ಅಂದರೆ ತಿಳಿತ್ರಿ ನಮಗೆ ಈ ಗೊಬ್ಬರದ ಮಹಿಮಾ, ಇದು ರೈತನ ಕುತ್ತಿಗೆ ಕೊಯ್ದೈತಿ ಅಂತೇಳಿ ತಿಳ್ಕೊಂಡ. ಅದನ್ನು ಈಗ ನಾ ಸಾವಯವ ಬಂದ ಮೇಲೆ ಹೋತ್ರಿ, ಗೊಬ್ಬರ ಬಂದ್ ಮಾಡಿನ್ರಿ ಎಲ್ಲ ಪೂರ್ತಿ, ಬರೇ ವಿಶ್ವಾಸ ಮೇಲೆ ನಾ ಏನು ಚಾಲು ಮಾಡಿರಿ. ಆದ್ರೆ ಸಂಪರ್ಕ ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ, ತೋಟಗಾರಿಕೆ ವಿಶ್ವವಿದ್ಯಾಲಯ, ಪಶು ಇಲಾಖೆ, ಅರಣ್ಯ ಇಲಾಖೆ, ಎಲ್ಲ ಇಲಾಖೆಗಳು ಸಂಪರ್ಕ ಮಾಡಿರಿ. ಇನ್ನೂ ರೇಷ್ಮೆ ಇಲಾಖೆ, ಎಲ್ಲ ಇಲಾಖೆ ಸಂಪರ್ಕ ಮಾಡಿ ಎಲ್ಲ ಥರ ಬೆಳೆಯೋದವ್ರಿ, ನನ್ನಲ್ಲಿ ಜೇನು ಐತಿ ಎಲ್ಲ ಐತ್ರಿ. ಆದರೆ ಈ ಗೊಬ್ಬರ ಬಿಟ್ಟ ಮೇಲೆ ಹೋತ್ರಿ ನಮ್ಮದು ದವಾಖಾನೆ ಪೂರ್ತಿ ಬಂದಾತು, ಮುಂದೆ ಆರೋಗ್ಯ ಸರಿಯಾಗಿ ಉಳಿತು. ಇದು ಅಲ್ಲದ ಆದಾಯ ಈಗ ಬ್ಯಾಂಕಿನಾಗ ನಮ್ಮದು ಹೇಳ್ಕೊಳ್ಳೋ ಹಂಗಿಲ್ಲ, ನಮ್ಗೆ ಅರ್ಚನೆ ಆಗಬಾರ್ದಂಗೆ ಬ್ಯಾಲೆನ್ಸ್ ಇಟ್ಕೊಂಡು ನಾವು ತೃಪ್ತಿ ಜೀವನ ನಡೆಸ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೆ. ಯಾವುದೂ ಕುಂದು ಕೊರತೆ ತಿಳಿಯಿಲ್ಲ. ನಮ್ಮ ಬೆಳೆಗಳ ಬಗ್ಗೆ ಮಾಹಿತಿ ಹೇಳಬೇಕಾದ್ರೆ ನಮಗೆ ಈ ಮುಖ್ಯ ಬೆಳೆಗಳು ಕಬ್ಬು ಐತಿ, ಅರಿಶಿನ ಒಮ್ಮೆಮ್ಮೆ ಹಚ್ತೀವಿ, ಒಮ್ಮೆಮ್ಮೆ ಇರೋದಿಲ್ಲ, ಒಂದು 2-2 ವರ್ಷ ಇರ್ತೈತಿ, 2-2 ವರ್ಷ ಖಾಲಿ ಇರ್ತೈತಿ. ರೇಷ್ಮೆ ಐತಿ 8 ವರ್ಷದಿಂದ, ಬದುಗಳಿಗೆಲ್ಲ ಅರಣ್ಯ ಗಿಡಗಳದಾವು. ಒಳಗೆ ರೇಷ್ಮೆ ಏನೈತಿ ಅಂದರೆ 12-6 ಸೈಜ್ನಾಗ ಐತಿ. ಅದ್ರಾಗ ನಡ್ಬಾರ್ಕೆಲ್ಲ ಮುಂಗಾರಿಯಾಗ ನಮ್ಗೆ ಅಲಸಂದಿ, ಹೆಸರು, ಉದ್ದ, ಕರಿ ಎಳ್ಳ, ಬಿಳಿ ಎಳ್ಳ, ಇವು ಕೊತ್ತಂಬರಿ, ಇವೆಲ್ಲ ಕಾಳಿಗಾಗಿರ್ತಾವು. ಇದು ಅಲ್ಲದೆ ನವಣಿ, ಹಾರ್ಕ, ಉದ್ಲ, ಇವು ಕಿರುಧಾನ್ಯನೂ ಅದಾವು. ಈ ರೇಷ್ಮೆ 6x6 ನಮ್ದು ಸುವರ್ಣಗಡ್ಡೆ ಐತಿ. ಸುವರ್ಣಗಡ್ಡೆ ಅಂದರೆ ಇದು ಕುಂಬಳಕಾಯಿ ಟೈಪ್ ನೆಲ್ದಾಗ ಆಕೈತಿ ರೀ. ಇದು ಶಿವಮೊಗ್ಗ ಸೈಡ್ ಹೆಚ್ಚೈತಿ, ನಮ್ಮಲ್ಲಿ ನಮ್ಮ ಜಿಲ್ಲಾದಾಗ ಇರಳ ಎಲೆ ಇದ್ರು. ಮುಂದೆ ನಮ್ಮಲ್ಲಿ ಬದುಗಳಿಗೆಲ್ಲ ಹಣ್ಣಿನ ಗಿಡಗಳ, ಹಣ್ಣಿನ ಗಿಡ ಅಂದರೆ ಪೇರು ಐತಿ, ಚಿಕ್ಕನಿಂಬೆ ಐತಿ, ಸೀತಾಫಲ, ರಾಮಫಲ, ಹನುಮಾನ್ ಫಲ, ಲಕ್ಷ್ಮಣ ಫಲ, ಎಲ್ಲ ಥರ ಹಣ್ಣಿನ ಗಿಡಗಳದಾವು. ಲಕ್ಷ್ಮಣ ಫಲ ಅನ್ಕ ವಿಶೇಷವಾದ ಗಿಡ. ಆ ಹಣ್ಣು ನಾ ತಿನ್ಬೇಕಂದ್ರೆ 8 ವರ್ಷಕ್ಕೆ ತಿನ್ನಿ, ತರು ಹುಡ್ಕಾಕ ನಂದು 3 ವರ್ಷ ಹೋತು. ಗಿಡ ಹಚ್ಚಿದ ಮೇಲೆ 4 ವರ್ಷಕ್ಕೆ ಕಾಯಾತು, ಕಾಯಿ ಆದ್ಮೇಲೆ ನಮ್ಮ ಗಿಡದಂದೆ ಕೈ ತಿಂದು ತೃಪ್ತಿ ಆಯ್ತೀನಿ ನೋಡ್ರಿ. ಅವನು ನಾನು ನಿಮ್ ಬರೇ ಮುಖದಲ್ಲಿ ನಿಮ್ ಕಾಂತಿ ಇದೆ ಅಂತ ಕೇಳಿದ ತಕ್ಷಣ ನೀವು ಒಂದು ಕಥೆನೆ ಹೇಳ್ಬಿಟ್ರಿ. ಅಂದ್ರೆ ಸಾವಯವ ಅನ್ನೋದು ನಿಮ್ ಜೀವನದಲ್ಲಿ ಬಹಳ ಪ್ರಭಾವ ಬೀರಿತಿ. ಈಗ ನಿಮ್ ಊರು ಎಲ್ಲೇ, ನಿಮ್ಮ ಹೊಲ ಎಷ್ಟೈತಿ, ಹೆಂಗೆ ನಿಮ್ಮ ಊರು ಪರಿಸರ ಏನು, ಅದ್ರ ಬಗ್ಗೆ ಒಂಚೂರು ಹೇಳ್ರಲ್ಲ ನಮ್ಮ ರೈತ ಬಾಂಧವರಿಗೆ. ನಮ್ದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಹಿಡ್ಕಲ್ ಗ್ರಾಮ. ಹಿಡ್ಕಲ್ ಬಸ್ ಸ್ಟ್ಯಾಂಡ್ ಸಮೀಪದಾಗ ನಮ್ದು ತೋಟ ಐತಿ. ನಮ್ಮಲ್ಲಿ ಒಂದು 6-7 ತರ ಬಾಳೆ ಗಿಡ ಅದಾವ, ಹಣ್ಣಿನ ಗಿಡ ಎಲ್ಲ ವರೈಟಿ ವರೈಟಿ. ಕಮಲಾಪುರಿ ಐತಿ, ಏಲಕ್ಕಿ ಐತಿ, ರಸಬಾಳೆ ಐತಿ, ಮುಂದೆ ಕರಿಬಾಳೆ ತಳಿ ಐತಿ, ರಾಜಾಪುರಿ ಐತಿ, G9 ಐತಿ. ಅದು ನಮ್ಮಲ್ಲಿ ಒಳ್ಳೆ ತಳಿ ಅದ, ತಿಳಿ ತೆಳಗ್ ಮಾಡಕತೈತಿ ಅದು, ಯಾಕಂದ್ರೆ ಅದು ನಿಷೇಧ ಆಗಿ ಬೆಳೆದ ಅದು G9. ಉಳಿದ್ವೆಲ್ಲ ಚಲೋ ಅದಾವ. ಎರಡೂವರೆ ಎಕರೆ ಒಳಗೆ ತೃಪ್ತಿ ಜೀವನ ಬದುವಿಗೆಲ್ಲ ಇವು ಬಾಳೆ ಐತಿ, ಹಣ್ಣಿನ ಗಿಡ ಮೇವ ಅದಾವು, ಒಳಗೆ ನಮಗೆ ಬೆಳೆಗಳು ಅದಾವು. ಈಗ ಸಾವಯವ ಕೃಷಿ ಪದ್ಧತಿ ಅಂದ್ರೆ ಏನು ಅಂದ್ರೆ, ಈಗ ಸಾಂಪ್ರದಾಯಿಕ ಕೃಷಿ ಈಗ ಮಾಡ್ಲಿಕ್ಕೆ ಈಗ ಅದಕ್ಕೆ ನಿಮಗೆ ಬಹಳ ವ್ಯತ್ಯಾಸ ಐತಲ್ಲ, ಯಾಕಂದ್ರೆ ಈಗ ಟ್ರ್ಯಾಕ್ಟರ್ ಉಪಯೋಗ ಮಾಡ್ತಾರ ಅವರು, ಈಗ ನೀವು ಎತ್ತು ಉಪಯೋಗ ಮಾಡ್ತೀರ? ನಾವು ಎತ್ತು ಉಪಯೋಗ ಮಾಡ್ತೀವಿ, ಟ್ರ್ಯಾಕ್ಟರ್ ಉಪಯೋಗ ಮಾಡ್ತೀವಿ. ಎತ್ತು ಅದಾವ ನಿಮ್ಮ? ಎತ್ತು ಅದಾವ್ರಿ, ನಮ್ಗೂ ಇಲ್ಲ, ಬೇರೆದವ್ರು ಎತ್ತಲೆ ಹೊಡಿತೀವಿ. ಈಗ 4 ವರ್ಷ ಆತು ನಮ್ಮ ಎತ್ತ ತೆಗೆದ್ ನಮ್ಮ ಅಂತಂದ್ರೆ ಬೇರೆ ಆದ ಬಳಿಕ ಜಮೀನು ಆಯ್ತಾತು, ದಿನ ಹೂಡ ಕೆಲಸ ಇರಲಾರ ಎತ್ತ ತೆಗೆದೀವಿ. ಆಕಳುಗಳು ಅದಾವ ನಮ್ಗೆ ಹೈನುಗಾರಿಕೆಗೆ. ಈಗ 25 ವರ್ಷದಿಂದ ಮೊದಲ ನೀವು ಎಲ್ಲರೂ ಮಾಡುವಂಗೆ ಕೃಷಿ ಮಾಡ್ತೀವಿ. 16 ವರ್ಷದಿಂದ ನೀವು ಏನು ಮಾಡಕ್ತೀರಿ? ಸಾವಯವ ಮಾಡ್ತೀವಿ. ಮಣ್ಣನ್ನು ಒಂದು ಫಲವತ್ತು ಮಾಡಬೇಕು, ಸಾವಯವಕ್ಕೆ ತಿರುಗಿಸ್ಬೇಕು ಅಂದ್ರೆ ಎಷ್ಟು ವರ್ಷ ಕಷ್ಟಪಟ್ರಿ, ಹೆಂಗೆ ಶುರು ಮಾಡಿದ್ರಿ? ನಮ್ಮದು ಅದು ಕಷ್ಟಪಟ್ಟೇಲಿ ನಾವು ಏಕ್ದಮ್ ಏನು ಸಾವಯವ ಘೋಷಣೆ ಮಾಡಿದ್ರಲ್ಲ ಸರ, ಘೋಷಣೆ ಆದ ಕೂಡಲೇ ನಮಗೆ ಮೈ ಜುಮ್ ಅತ್ತಲ್ಲಿ. ಆ ಘೋಷಣೆದಾಗ ಜುಮ್ ಅಂದರೆ ಬಂದ ಬಳಿಕ ನಾವು ಏನು ಚಾಲು ಮಾಡಿವು, ನಮ್ಮದು 1 ರೂಪಾಯಿನೂ ಕಡಿಮೆ ಇಲ್ಲ ಕೆಮಿಕಲ್ಸ್ದಾಗ ಇದ್ದಾಗಿನ ಕತ್ತು. ಆದರೆ ಚಗಳ ಅದು ಸುಡಂಗಿಲ್ಲ, ಮೊದಲಾದರೂ ಸುಡ್ತಿದ್ದಿಲ್ಲ, ಈಗೂ ಸುಡೋದಿಲ್ಲ, ಅದನ್ನೆಲ್ಲ ಅಲ್ಲೇ ಬಿಡ್ತೀವಿ. ಖರ್ಚತೆ ನಮ್ಮ ದನಗಳ ಕಾಲನ ಗೊಬ್ಬರ ಬಿಟ್ಟರೆ ಯಾವ ಗೊಬ್ಬರನೂ ಹಾಕಂಗಿಲ್ಲ, ನಮ್ಮ ದನಗಳ ಸಗಣಿ ಉಚ್ಚಿಬಿಟ್ರೆ. ನಮ್ಮದು ಹಳೆಯದೊಂದು ಗ್ಯಾಸ್ ಪ್ಲಾಂಟ್ ಕುಣಿಯಿತ್ತು, 83 ಕಟ್ಟಡ ಮಾಡಿದ್ದ ಕುಣಿಯಾಗ ದನಗಳಿಗೆ ಬೆಡ್ ಹಾಕಿದ್ವಿ. ಅದರಾಗಿಂದ ಗೋಮೂತ್ರ ಮೇ ತೊಳೆದ ನೀರು ಸಗಣಿ ನೀರು ಎಲ್ಲ ಹೋಗಿ ಸ್ಟಾಕ್ ಹಾಕೈತಿ, ಅದನ್ನೇ ಜಗಿಸಿ ಬೆಳಿಗೊಳಿಗೆ ಇಟ್ಟುಬಿಡ್ತೀವಿ. ಟಾಯ್ಲೆಟ್ ನೀರು ಅದರಾಗೆ ಬರ್ತೈತಿ. ಈ ರೀತಿ ಎಲ್ಲ ನಮಗೆ ಟಾಯ್ಲೆಟ್ ನೀರು ಬಿಡಕ್ಕೆ ಕಾರಣ ಅಂದರೆ ದೇವಂಗಿ ಪ್ರಫುಲ್ ಚಂದ್ರ ಅವ್ರ, ಅವರು ಎಲ್ಲ ರೈತರು ನೋಡಿ ಕಣ್ಣಾಗಿ ನೀರು ಬರ್ತಿದ್ರು ರೀ ಅವ್ರಿಗೆ, ಯಾಕಂದ್ರೆ ನನ್ನ ರೈತ ತೃಪ್ತಿ ಇರ್ಬೇಕಂತೇಳಿ. ಈ ರೀತಿ ಅವ್ರು ಭಾಳ ಇದನ್ನು ಮಾಡೋರು, ಎಲ್ಲರಿಗೂ ಕೊಬ್ಬರಿ ಬೆಲ್ಲ ಕೊಡೋದು ಬಂದು ಕೊಡಲಿ, ಒಂದು 2 ತಾಸು ಮಾತು ಹೇಳೋದು ಎಲ್ಲ ರೈತರ ಬಗ್ಗೆ ಸಂದರ್ಶನ, ಅದಾದ್ಮೇಲೆ ಚೂಡ ಮತ್ತೊಂದು ಸ್ವೀಟ್ ಕೊಟ್ಟರೆ ಇಂಥ ಆಮೇಲೆ ಕೈ ಮುಗಿದು ಈ ಮೈಸೂರು ವಿಳೆದೆಲೆ ತಿನ್ನಿ ಅಂದು ಕಳಿಸ್ಕೊಡ್ತಿದ್ರಿ. ಇಷ್ಟ ಇಷ್ಟ ಆತಿಥ್ಯ ಗೌರವ ಮಾಡಿದ್ರಿಂದ ಇದನ್ನು ಮಾಡ್ತಿದ್ರಿ ಅವರು. ನಿಮ್ಮ ಮಾತು ಕೇಳಿದ್ರೆ ಖುಷಿ ಆಗತ್ತೆ ಕಲ್ಲಪ್ಪ ಮಾಳೆ ಅವರ. ಈಗ ನೀವೊಂದು ಘೋಷಣೆ ಮಾಡಿದ್ರೆ ನಾ ಸಾವಯವ ಮಾಡ್ತೀನಿ ಅಂತ, ಮನಸ್ಸಿನೊಳಗೆ ಅದು ವಿಚಾರ ಬರ್ಲಿಕ್ಕೆ ಕಾರಣ ಏನು, ಏನು ತೊಂದರೆ ಆಗಿತ್ತು, ಯಾಕೆ ಈ ಘೋಷಣೆ ಮಾಡಿದ್ರಿ? ನಮ್ಗೆ ಮೊದಲ ಒಂದೊಂದು ಟೈಮ್ನಾಗ ಗೊಬ್ಬರ ಹೋಗಿದ್ರೆ ಕಲರ್ ಹಿಡಿತಿದ್ದಿಲ್ಲ, ಒಂದೊಂದು ಹಿಡಿತಿತ್ತು, ಅದೊಂದು ತೊಂದರೆ. ಇಲಾಖೆದವ್ರನ್ನ ಈ ವಿಶ್ವವಿದ್ಯಾಲಯದವ್ರನ್ನ ಕೇಳಿ ನಾವು ಟೆಸ್ಟ್ ಮಾಡಿಸ್ತೀವಿ ಇಲ್ಲ ಅನ್ನೋದ್ಲೆ ನಾವು ಇವ್ರು ಮೊನ್ನೆ ಮಾಡಿರೂ ಕೇಳಂಗಿಲ್ಲ ಅಂತೇಳಿ ಅವ್ರು ಇದನ್ನು ಹೇಳಿಲ್ಲ. ಅದು ಭಾಳ ನನಗೆ ನೋವು ಇದ್ದವು. ಈಗ ಏನು ಘೋಷಣೆ ಮಾಡಿ ವಿಶ್ವಾಸ ಇಟ್ಟಿರಲಿಲ್ಲ, ಭೂಮಿ ತಾಯಿ ವಿಶ್ವಾಸ ಇಟ್ಟರೆ ಒಟ್ಟು ನೆಂಬಿದವ್ರನ್ನ ಬಿಡುವಲ್ಲ, ಇದೊಂದು ಮುಖ್ಯ ಕಾರಣ. ಇದು ಅಲ್ಲದೆ ನಾವು ಈ ನಮ್ಮ ಉತ್ತರ ಪ್ರದೇಶದವರು ಹೌದು ಶಿವಾನಂದ ಬಾಬಾ ಅವ್ರದ ನಾಮ ದೇವರು ಏನೈತೀವಿ ಅದು ಆಗ್ಬೇಕು 21 ದಿನದಾಗ ಅಂತೇಳಿ ಅದನ್ನೊಂದು 2 ಸಲ ಹುಬ್ಬಳ್ಳಿ ಕ್ಯಾಂಪ್ನಾಗ ಒಂದು 2 ಕ್ಯಾಂಪ್ನಾಗ ಕನ್ನಡದಾಗ ಕೇಳಿವು. ಅದ್ರ ಮೇಲೆ ಅವರು ಇಲ್ಲಿ ಅವರು ಅನುಯಾಯಿಗಳು ಅವರು ಕ್ಯಾಂಪ್ ಬಂದ್ ಮಾಡಿದ್ರು, ನಾವು ಅವ್ರ ಸಂಪರ್ಕದಾಗಿದೀವಿ. ಅದನ್ನು ಮಾತ್ರ 100ಕ್ಕೆ 100 ಯಶಸ್ವಿ ಐತಿ. ಅದು ಅಲ್ಲದೆ 2010 ರವಿಶಂಕರ್ ಗುರುಜಿ ಅವರ ಸಂಪರ್ಕದಾಗಿದೀವಿ. ಅವರಾದ್ರೂ ನೀವೇ ದೇವರು ಇದ್ರಿ ಏನೈತಿರಿ ಅದು ಆಗಬೇಕು ಅಂತೇಳಿ ಈ ಲೆಕ್ಕದಾಗ ಅವ್ರದ್ದು ತತ್ವದಾಗೂ ಇದೀವಿ. ಒಟ್ಟು ಎಲ್ಲ ಮಠಾಧೀಶರ ತತ್ವ ಈಗ ಅನ್ಕ ಕಣ್ಣೇರಿ ಹಬ್ಬಗಳದಾರು ಅವ್ರದ್ದನ್ಕ ತೀರ ರೈತರನ್ನ ತಿದ್ದಿ ತಿದ್ದಿ ತಿದ್ದಿ ಇದನ್ನು ಮಾಡ್ತಾ ಇದ್ದಾರೆ ನೋಡ್ರಿ. ಈಗ ರೈತ ಬಾಂಧವರಿಗೆ ಆಧ್ಯಾತ್ಮಿಕ ಒಂದು ಸಂಪರ್ಕ ಬಂದ್ರೆ ಹೆಂಗೆ ಬದಲಾಕರ ಅನ್ನೋದು ನೀವು ಒಂದು ಉದಾಹರಣೆ. ಅದಕ್ಕೆ ಅಂದರೆ ಈ ಸಾವಯವಕ್ಕೆ ಮತ್ತು ಸರಳ ಜೀವನಕ್ಕೆ ಭಾಳ ಹತ್ತಿರ. ಈಗ ನೀವು ಜವೆ ಗೋಧಿ ಬೆಳಿತೀರಿ, ಆಮೇಲೆ ಅರಿಶಿನ ರೇಷ್ಮೆ ಎಲ್ಲ ಬೆಳಿತೀರಿ. ಈ ಅರಣ್ಯ ಗಿಡಗಳೇನದಾವಲ್ಲ, ಬಹುಶಃ ನೀವು ಬದುವು ಗುಂಟ ಬೆಳಿತೀರಿ ಬದು, ಅದರಿಂದ ಬಹಳ ಏನು ಅನುಕೂಲ ಆಗಿದೆ? ಬದುವು ಗುಂಟ ಬೆಳಿತಿರಲ್ಲ, ನೀರು ಹೊರಗೆ ಹೋಗುದಿಲ್ಲ, ನೀರು ಹೊರಗೆ ಹೋಗುದಿಲ್ಲ, ನಮಗೆ ವಾತಾವರಣ ತಂಪು ಬರ್ತೈತಿ, ನಮ್ಗೆ ಕಟ್ಟಿಗೆನೂ ಉಪಯೋಗ ಆಕೈತಿ, ಮಾರ್ಕೆಟ್ ಮಾಡಿದ್ರೂ ಉಪಯೋಗ ಆಕೈತಿ, ನಮ್ಮ ಮನೆ ಕಟ್ಟಡಗಳಿಗೂ ಉಪಯೋಗ ಆಕೈತಿ. ಈಗ ನಾವು ಒಂದು ಗನ್ಪುಟ್ ಕಟ್ಟಿಗೆ ಶಾಗವಾಣಿ ತಗೋಬೇಕಾದ್ರೆ 4,000-5,000 ರೂಪಾಯಿ ರೇಟ್ ಐತಿ ಒಂದು ಗನ್ಪುಟ್. ಅಂದ್ರೆ ಒಂದು ಗಿಡದಾಗ ಒಂದು 10-15 ಗನ್ಪುಟ್ ಆಕೈತಿ ಒಂದು 10-15 ವರ್ಷದಾಗ. ಅಂದ್ರೆ ನಮ್ದು ಅದೊಂದು 1,00,000 ರೂಪಾಯಿ ಆದಾಯ ಆತ ಒಂದು ಗಿಡದ. ಈ ಲೆಕ್ಕದ ಮೇಲೆ ನಾವು ರೈತರು ಫೇಲ್ ಆಗೋದೇ ಇಲ್ಲೇ. ಗಿಡ ಯಾರಿಗೋ ಮಾರೋದು ದಾದಿಲ್ದಂಗ 5,000-10,000 ರೂಪಾಯಿ ನಮಗೆ ಬೇಕಾದ ಕಟ್ಟಿಗೆ 1,00,000-2,00,000 ಕೊಡ್ತಾರೆ. ಹಿಂಗಾಗಿ ರೈತನ ದುಡ್ಡು ಹಿಂಗೆ ಕೊಚ್ಕೊಂಡು ಹೋಗಾಕೈತಿ. ಇದೇ ನಾವು ಸಾವಯವದಾಗ ಮಾಡಿದ ಬಳಿಕ ನಮ್ಮದು ದವಾಖಾನಿ ಔಷಧ ಖರ್ಚ ಪೂರ್ತಿ ಬಂದದಂಗೆ ಆಗ್ಯಾವು. ಔಷಧಿ ಅಂದರೆ ನಮ್ಮ ರೈತರಿಗೆ ಏನೈತಿ ಅಂದರೆ ನಮಗೊಂದು ಲಿಮಿಟ್ ಬರ್ತೈತಿ. ನಮ್ಮದು ರೇಟ ಯಾರು ಏನು ಬೀಳ್ತಾರೆ ಅದೇ ರೇಟ್ಗೆ ಕೊಡ್ಬೇಕು ನಾವು ಮಾಲ. ನಮ್ಮ ಸಾವಯವ ಬೆಳೆತೀನಿ ಅಂದ್ರೆ ನಮಗೆ ರೋಜು ರೋಗ ರುಜಿನ ಕಡಿಮೆ ಆಕೈತಿ. 22 ಡಿಸೆಂಬರ್ದಾಗ ಈ ಸಾಂಸ್ಕೃತಿಕ ಉತ್ಸವ ಕಣ್ಣೇರಿ ಮಠದಾಗ ಇತ್ತು ಸರ. ಆ ಉತ್ಸವದಾಗ ಈ ಜೆನರಿಕ್ ಮೆಡಿಕಲ್ದವ್ರು ಒಂದು ಶಾಪ್ ಹಾಕಿರಿ, ನಮ್ಮ ಆಲ್ ಇಂಡಿಯಾ ಜೆನರಿಕ್ ಮೆಡಿಕಲ್ದವ್ರು, ಅವ್ರು ಏನು ಹೇಳ್ರು ನಮಗೆ 1,50,000 ರೂಪಾಯಿ ನಮಗೆ ತುಂಬ್ರಿ ಡಿಪಾಸಿಟ್, ನಿಮಗೆ 1.5-2 ಕೋಟಿ ರೂಪಾಯಿ ಮೆಟೀರಿಯಲ್ ಕೊಡ್ತೀವಿ ಮೆಡಿಸಿನ್, ಮುಂದೆ ನಿಮ್ಗ ಅಂಗಡಿನ ಇಡಾಕ ನಿಮ್ಗೆ ಲೈಸೆನ್ಸ್ ಕೊಡ್ತೀವಿ. ಅಂದ್ರೆ ಇವ ಮಾರ್ಜಿನ್ ಎಲ್ಲಿಂದ ಎಲ್ಲಿಗೆ 3,500 ರೂಪಾಯಿ ಔಷಧ 150 ರಿಂದ 200ಕ್ಕೆ ಮಾರ್ಬೇಕಾತ್ ನಾವು. ಅಂದ್ರೆ ನಮ್ಮನ್ನ ನಾವ ಕುತ್ತಿಗೆ ಕೊಯ್ಕೊತ ಹೋಗುದು ಇದು ಅಲ್ಲ ಅಂದ್ರೆ ನಮ್ಗೆ ಅದು ಯಾವುದು ಖರ್ಚಿಲ್ಲ ನಮ್ಗೆ. ಹಿಂಗಾಗಿ ನಾವು ಬಹಳ ತೃಪ್ತಿನೂ ಇದೀವಿ, ಆದಾಯಕರನೂ ಇದೀವಿ ನಾವು. ಈಗ ನೋಡ್ರಿ, ಈಗ ಈ ಸಾವಯವ ಅಂತ ಹೇಳಿ ನೀವು ಲೇಬಲ್ ಹಾಕೊಂಡು ಹೋಗಕ್ಕಾಗಲ್ಲ, ಯಾಕಂದ್ರೆ ಮಾವಿನ ಹಣ್ಣಿನ ರುಚಿ ತಿಂದವಂಗ ಗೊತ್ತಿಲ್ಲ. ಹಂಗ ಈ ಒಂದು ಸಾವಯವ ಒಂದು ರೀತಿಯಿಂದ ಬೆಳೆದಂತ ಈ ಬೆಳೆಗಳೇನದಲ್ಲ ಅವುಗಳನ್ನು ತಿಂದು ನೋಡಿದ್ರೆ ನನಗೆ ಗೊತ್ತಾಗ್ತದೆ. ಮಾರುಕಟ್ಟೆಯನ್ನು ಕೂಡ ಒಂದು ಸವಾಲಾಗಿ ತೊಳ್ಬೇಕಾಗ್ತದೆ, ಯಾಕಂದ್ರೆ ಬೇರೆ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಮಾರುಕಟ್ಟೆಗೆ ನೀವು APMC ಹೋದ್ರೆ ಅಂದರೆ ಸಾವಯವಕ್ಕೆ ಮತ್ತು ಸಾಮಾನ್ಯವಾಗಿ ಬೆಳೆದಂಥ ಬೆಳೆಗಳಿಗೆ ವ್ಯತ್ಯಾಸವನ್ನು ಗುರುತಿಸೋಕ್ಕಾಗೋದಿಲ್ಲ. ನೀವು ಮಾರುಕಟ್ಟೆಯನ್ನು ನೀವು ಸ್ವಂತ ಮಾಡಬೇಕಾಗ್ತದೆ ಅಂದರೆ ಅದರಲ್ಲಿ ಕೂಡ SSC ಪಡೆದ್ರೆ ಮಾತ್ರ ಈ ಸಾವಯವದೊಳಗೆ ಲಾಭ ಆಗ್ತದೆ. ಏನು ನೀವು ಮಾರುಕಟ್ಟೆ ತಂತ್ರಗಳು ಏನೇನು ಮಾಡ್ತೀವಿ? ನಾವು ಮಾರುಕಟ್ಟೆ ಜನರಲ್ ಮಾರ್ಕೆಟ್ನಾಗ ಮಾರಾಟ ಮಾಡ್ತೀವಿ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಈಗ ನಮ್ಮ ವಯಸ್ಸು ಆದಂಗೆ ಕೀಲು ನೋವು ಬರ್ತಾವೆ. ಕೀಲು ನೋವು ಬರ್ತಾವೆ ಅಂದರೆ ಈಗ ನೌಕರಿ ಅವರನ್ನು ಶ್ರೀಮಂತರನ್ನು ಏನು ಮಾಡ್ತಾರೋ, ಮೊಳಕಲ್ ಪಟ್ಟಿ ಬದಲಾಯಿಸ್ಬೇಕಪ್ಪ ಅದನ್ನು ಮಾಡ್ಬೇಕು ಪಾತಾರೆ. ನಾವು ಆಗವಾಗಿ ಹೋಗಂಗಿಲ್ಲ. ನಾವು ಬಿಳಿ ಎಳ್ಳು ಬೆಳಿತೀವಿ, ಖಜೂರಿ ಇಟ್ಕೊಂಡು ತರ್ತೀವಿ. 1 ಕಿಲೋ ಖಜೂರಿ ತೊಗೊಳ್ಳೋದು, 1 ಕಿಲೋ ಬಿಳಿ ಎಳ್ಳು ತೊಗೊಳ್ಳೋದು. ಬಿಳಿ ಎಳ್ಳು ಹುರಿದ ಖಜೂರಿ ಬೀಜ ತೆಗೆದ ಗ್ಲ್ಯಾಂಡ್ರಕ್ಕೆ ಹಾಕಿ ಉಂಡಿ ಮಾಡ್ರೆ, ಒಂದು ಚಿಕ್ಕನಿಂಬೆ ಸೈಜ್ನಾಗ ಉಂಡಿ ಮಾಡ್ರೆ, ದಿನಕ್ಕೊಂದು ಮುಂಜಾನೆ ಉಂಡಿ ತಿನ್ನೋದು. 1 ತಾಸು ಏನು ಮಾಡುವಂಗಿಲ್ಲ, ಚಾ ಕೊಡುವಂಗಿಲ್ಲ, ನಾಷ್ಟ ಮಾಡುವಂಗಿಲ್ಲ. ಈ ರೀತಿ ಮಾಡಿ ಅಂದ್ರೆ ನಮ್ಮ ಕೀಲು ನೋವೇ ಬರೋಂಗಿಲ್ಲ, ಹೋಗಿಬಿಡ್ತಾವೆ. ಇದ್ರ ಕಣಕ ಮೊದಲೇ ಬರೋಂಗಿಲ್ಲ, ಇದ್ರೂ ಹೋಗಿಬಿಡ್ತಾವೆ. ಯಾಕಂದ್ರೆ ನಮ್ಮ ಮೊಳಕಾಲಿಗೆ ಅದು ಇಲ್ಲಿ ಕೀಲು ಇರ್ತಾವ ಅಂದ್ರೆ ಇವಕ್ಕೆ ಐಲಾಗಿರಿಸ ಬೇಕು, ನಾವು ಕೆಬ್ಬಣಕ್ಕೆ ಹಾಕ್ತೀವಿ. ಇದಕ್ಕೆ ನಾವು ಇಲ್ಲಿ ತಿಂದು ಅಂದ್ರೆ ನಾವಲ್ಲಿ ಐಲಾಗಿರಿಸ ಅಲ್ಲಿ ಹೋಗ್ತೈತಿ. ಹಿಂಗಾಗಿ ನಮ್ಗೆ ಆಹಾರದಾಗ ಔಷಧಿ. ನೀವು ಜವಗೋಧಿ ಬೆಳಿತೀರಿ, ಬೇಡಿಕೆ ಭಾಳ ಅದ. ನಮ್ಮ ಗ್ರಾಹಕರಿಗೆ ಜವಗೋಧಿ ಅಂದ್ರೆ ಭಾಳ ಆರೋಗ್ಯದಾಯಕವಾದದ್ದು. ಕೆಲವೊಂದು ಏನು ಮಾಡ್ತಾರೆ, ಸೋಮನಳ್ಳಿ ಸಸಿ ಅಂತ ಒಬ್ಬರಿದ್ದಾರೆ, ಅವರು ವಾಟ್ಸಪ್ ಗ್ರೂಪ್ ಮಾಡ್ಯಾರ. ಅವರು ಸಾವಯವ ಬೆಳೀತಾರೆ, ವಾಟ್ಸಪ್ ಗ್ರೂಪ್ ಮಾಡಿ ನಾವು ಹಿಂಗೆ ಜೋಳ ಬಂದವು ನಮ್ಮ ಇವು ಈ ಸಾವಯವ ರೈತ ಬೆಳೆದಂಥ ಶೇಂಗಾ ಎಲ್ಲ ಬಂದವು, ನೀವು ಬರ್ಬೋದು ಅಂದ್ಕೊಳ್ಳ, ತಾವು ಬಂದು ತೊಗೊಂಡೋಗ್ಬಿಡ್ತಾರೆ ಎಷ್ಟೋ ಜನ. ಈಗ ನೀವು ಆ ಥರ ಈ ಒಂದು ಬೆಳೆದಿರುವಂಥ ಒಂದು ಸಾಮಾಜಿಕ ಜಾಲತಾಣಗಳ ಒಂದು ಅನುಕೂಲ ಮಾಡಿಕೊಂಡು ಮೊಬೈಲ್ನೊಳಗೆ ನೆಟ್ವರ್ಕ್ ಮಾಡಿ ಈ ಥರ ಮಾರುಕಟ್ಟೆ ಮಾಡ್ಬೋದಲ್ಲ? ನಾವು ಮಾರ್ಕೆಟ್ಗೆ ಹೋಗಿಲ್ಲ. ಮಾರ್ಕೆಟ್ನ ವಿಶೇಷತೆ ಅಂದರೆ ಏನ್ರಿ, ಈಗ ಒಂದು ನಮ್ಗೆ ಸಾವಯವ ಪರಿವಾರ ಅಂತೇಳಿ ಡಾಕ್ಟರ್ ಆನಂದ್ ಆಶ್ರಯ ಅಂತೇಳಿ ಇದ್ದಾರೆ, ಅವ್ರ ನೇತೃತ್ವದಾಗ ಸಾವಯವ ಪದಾರ್ಥ ಕೊಂಡ್ಕೊಂಡ್ರೆ ಒಬ್ಬರದು, ಆದರೆ ಅಲ್ಲಿ ಎಲ್ಲ ಕಲಬೆರಕಿನೂ ಇತ್ತು. ನಾವು ಈ ರೀತಿಯಾಗಿ ಅದನ್ನು ಮಾರ್ಕೆಟ್ನಾಗ ಅಂತೇಳಿ ಹೊರಗೆ ಹೋಗಿಲ್ಲ. ನಾವು ಏನಿದ್ದದ್ದು ನಮ್ಮ ಓಪನ್ ಮಾರ್ಕೆಟ್ನಾಗ ಎಷ್ಟು ಮಾರ್ತದೆ ಎಷ್ಟು ಮಾಡ್ತೀವಿ. ನಾವು ಸಾವಯವನು ಹೇಳಂಗಿಲ್ಲ. ನೀವು ನಿಮ್ಮ ಮನೆಯವರು ಹಾಗಾದ್ರೆ ಮನೆಯೊಳಗೆ ಯಾರ್ಯಾರಿದ್ದೀರಿ? ಈಗ ಈ ನಿಮ್ಮ ಕೃಷಿ ಬದುಕಿನೊಳಗೆ ಯಾರ್ಯಾರು ತೊಡಗಿಸ್ಕೊಂಡಿರಿ? ಈಗ ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಸುಶಿ, ನಮ್ಮ ಇನ್ನೊಬ್ಬ ಸಣ್ಣ ಮಗ ಅದನ್ನು ಅವ್ನು ಮದುವೆ ಆಗಿಲ್ಲ. ನಾವು 4-5 ಜನ ಎಲ್ಲರೂ ತೊಡ್ಕೋತೀವಿ. ಮಗ ಸುಸಿ ಅವರು ರೈತಾಪಿನ, ಅವರು ರೈತಾಪಿನ ಮಾಡ್ತಾರೆ. ಮಗ ಏನು ಶಾಲೆ ಕಲ್ತಾನ? 17ನೇ ಶಾಲೆ ಕಲ್ತಾನೆ. ಆಮೇಲೆ ನಿಮ್ಮ ಜೊತೆಗೆ ಇದ್ದಾನೆ? ಜೊತೆಗೆ ಇದ್ದಾನೆ. ಈಗ ನಿಮ್ಗೆ ವರಮಾನ ಸಾಲತ್ತ 5-6 ಮಂದಿ ಜೀವನ ನಡಿಬೇಕು, ನಿಮಗೆ ಸಂತೃಪ್ತಿ ಬರಲಿಕ್ಕೆ ಕಾರಣ ಏನು? ಯಾಕಂದರೆ ಎಲ್ಲರೂ ಈಗ ನಾವು ವಾಣಿಜ್ಯ ಬೆಳೆಗಳನ್ನು ಬೆಳಿಬೇಕು, ಕಬ್ಬು ಬೆಳಿಬೇಕು, ಆಮೇಲೆ ಗೋಂಜೋಳ ಬೆಳಿಬೇಕು, ಆಮೇಲೆ ಹತ್ತಿ ಬೆಳಿಬೇಕು, ಅಂದರೆ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಸಾಕಷ್ಟು ದುಡ್ಡು ಮಾಡ್ಕೊಳ್ಳೋಣ ಅಂತ ಭಾಳ ಮಂದಿ ಹೊಂಟಿರ್ತಾರೆ. ನೀವು ಅದಕ್ಕೆ ಅಪವಾದ ಇದ್ರಲ್ಲ ಹೆಂಗೆ? ದುಡ್ಡು ಮಾಡ್ಕೊಳ್ಳೋಕ್ಕಾಯ್ದೊಂದು ವರದಾನ ಐತಿ ರೀ. ಹೆಂಗೆ ವರದಾನ ಐತಿ ಅಂದರೆ, ನಾವು ಒಂದು ಗೃಹಸ್ಥಾಶ್ರಮದಲ್ಲಿ ಹೇಗಿರ್ಬೇಕು ಒಂದು ಬುಕ್ ಓದ್ನಿ, ಅದರಾಗ ಎಲ್ಲರಿಗೂ ಆರೋಗ್ಯ ಅನಾರೋಗ್ಯ ಯಾರು ಬಯಸ್ಯಾರೇನ, ಯಾರೂ ಬಯಸಿಲ್ಲ. ಹಂಗೆ ಶ್ರೀಮಂತಿಕೆ ಬರ್ತಾನ ಯಾರು ಬಯಸಿದ್ರಕನೂ ಅದು ಬುರಿದು ಬುರಿದನ, ನಾವು ತೃಪ್ತಿ ಇರುವಟದನ್ನು ಈ ರೀತಿ ನಮ್ಮ ಜೀವನ ಮಾಡ್ಕೊಂಡ ಯಾವುದು ಕುಂದು ಕೊರತೆ ಇಲ್ಲದೇ ನಾವು ಜೀವನ ನಡೆಸ್ಕೊಂಡು ಬಂದಿದ್ವಿ. ನಮ್ಮ ಬೆಳೆಗಳು ವಿಶೇಷತೆ ನೋಡ್ರಿ, ನಾವು ಶಾಖಾಹಾರಿ, ಮೀನ ತಿನ್ನಕ್ಕಾಗಂಗಿಲ್ಲ. ಅದಕ್ಕೆ ನಾವು ಅವ್ರು ಮೀನ ತಿನ್ನವ್ರೆ ಅವ್ರು ಮೀನ ತಿಂತಾರೋ, ನಾವು ಅಗಸೆ ತಿಂತೀವಿ. ಮೀನಿನ ಅಂಶನ ಈ ಅಗಸೆ ಆಗದವು, ಅಗಸೆ ಚಟ್ನಿ, ಅಗಸೆ ಚಟ್ನಿ. ಈ ರೀತಿ ನಾವು ಎಲ್ಲ ಥರ ಈ ಬೆಳ್ಕೋತೀವಿ. ನಾವು ಅಲಸಂದಿ ಅದು ನಮ್ಮಲ್ಲಿ ಸಾಕಷ್ಟ, ಅಗಸೆ, ಮೆಂತಿ, ಈ ಶುಗರ್ ಮೆಂತಿ ಹಿಂಡಿ ತಿಂತೀವಿ. ಮುಂಜಾನೆ ನೆನೆಸಿ ನೀರು ಕುಡಿದು ಅದನ್ನೊಂದು ಚಮಚ ತಿನ್ನಿ ಅಂದ್ರೆ ಆಯ್ತು. ಈಗ ನಮ್ಮ ಸಾಕಷ್ಟು ರೈತರು ಏನು ಮಾಡ್ತಾರೆ ರೀ, ಒಂದೊಂದು ಬೆಳೀತಾರೆ. ಗೊಂಜೋಳ ಹಾಕಿದ್ರೆ ಅದನ್ನ ತೊಗೊಂಡ್ಬಿಡೋದು, ಆಮೇಲೆ ತೊಗರಿ ಹಾಕಿದ್ರೆ ತೊಗರಿನ, ಹತ್ತಿ ಆದ್ರೆ ಹತ್ತಿ, ಅಂದರೆ ಅಂತರ ಬೆಳೆ ಬೆಳೆಯೋದಿಲ್ಲ. ಆಮೇಲೆ ಅಕ್ಕಿಕಾಳು ಎಲ್ಲ ಬೆಳಿಲಿಕ್ಕೆ ಹೋಗೋದಿಲ್ಲ. ನೀವು ಸಾವಯವ ಬೆಳೀತಾ ಅಕ್ಕಿಕಾಳನ್ನು ಬೆಳಿಲಿಕ್ಕತ್ತೀರಿ, ಅದರಿಂದ ನಿಮ್ಗೆ ಏನು ಲಾಭ ಆಗ್ಯದ? ಅದರಿಂದ ಏನಾಗಿತ್ತು ಅಂದರೆ, ಈಗ ನಮ್ಮದಲ್ಲಿ ಉದಾಹರಣೆ, ಈಗ ಜೋಳ ಹಾಕಿದೀವಿ. ಜೋಳ ಎದಕ್ಕೆ ಹಾಕಿದೀವಿ? ಈಗ ನಮ್ಗೆ ಹಕ್ಕಿ ಪಕ್ಷಿ ನಮ್ಮನ್ನೆಲ್ಲ ಬರ್ಬೇಕು ಬರ್ಬೇಕು ಅವು ಬಂದು ಅಂದ್ರೂ ಕೀಟ ತಿಂತಾವೆ. ಗೊಂಜಾಳ ಹಾಕಿದೀವಿ, ಗೊಂಜಾಳ ಹಾಕಿದೀವಿ ಅಂದ್ರೆ ಗಿಣಿ ಬರ್ತಾವೆ. ದೊಡ್ಡ ಹಕ್ಕಿ ಬರ್ತಾವ. ಈ ನವಣಿ ಆರ್ಕ ಉರ್ಲೆ ಹಾಕಿದ್ವು ಇದಕ್ಕೆ ಹಕ್ಕಿ ಅಂತ ಬರ್ತಾವ ಅಂದ್ರೆ ನಮ್ಮ ಹೆಬ್ಬೆಟ್ಟಿನ ಉಗುರಿನ ಕಣ್ಣಿ ನಟ್ಟ ಹಕ್ಕಿರ್ತಾವ ಆ ಹಕ್ಕಿ ಬರ್ತಾವ. ಅವ್ನು ನೋಡು ಒಂದು ವಿಶೇಷತೆ, ಅವು ಹಕ್ಕಿ ನಮ್ಮಲ್ಲಿ ಒಂದು ಹಕ್ಕಿ ಹಾಕಿದ್ರೆ ನಮ್ಮ ಭೂಮಿನ ಪವಿತ್ರ ಆತ. ಈ ರೀತಿ ಯಾಕಂದ್ರೆ ಈ ನಮ್ಮದು ಮನ್ಯಾಗ ಏನೋ ಒಂದು ಸೂತಕ ಆದ್ರೆ ಒಂದು ಹನಿ ಆಕಳು ಗೋಮೂತ್ರ ತಂದು ಮನೆಯೆಲ್ಲ ಸೂತಕ ಇದನ್ನ ಮಾಡ್ಕೊತಿದ್ವು. ಅಂಥದ್ರಾಗ ಇವು ಎಲ್ಲ ನಮ್ಮಲ್ಲಿ ಬರ್ತಾವಲ್ಲ, ಇದು ತೃಪ್ತಿ ಸಲುವಾಗಿ ನಾವು ಎಲ್ಲ ತರ ಐತಿ. ನಮ್ಮಲ್ಲಿ ಮೂರ್ ತರ ಗೆಣಸು ಐತಿ, ನಮ್ಮಲ್ಲಿ ಗಡ್ಡೆ ಗೆಣಸು, ಸುವರ್ಣ ಗಡ್ಡೆ ಅನ್ಕ ನಮ್ಮ ಭೂಮಿ ತುಂಬ ಐತಿ, ತುಳಸಿ ನಾಲ್ಕು ಐದು ತರ ಅದಾವ ನಮ್ಮಲ್ಲಿ. ಅವು ಹೆಸರೇನ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಏನು ಸಿಗ್ತಾವ ನಮ್ಮಲ್ಲಿ ಇರ್ಬೇಕು ಒಟ್ಟು. ಈ ತೃಪ್ತಿದಾಗ ನಾವು ಇದೀವಿ. ಹಾತರಿಕಿ ಪಲ್ಲಿ ನಮ್ಮ ಭೂಮಿ ತುಂಬ ಎಲ್ಲ ಐತಿ, ಹಾತರಿಕಿ ಪಲ್ಲಿ ಅಂದ್ರೇ ಈಗ ಗೊತ್ತಿಲ್ಲ ಜನರಿಗೆ. ಕಲ್ಲಪ್ಪ ಮಲ್ಲಪ್ಪ ಮಾಳೆಯವ್ರೆ, ನೋಡ್ರಿ ನೀವು ನಿಸರ್ಗವನ್ನು ಎಷ್ಟು ಪ್ರೀತಿ ಮಾಡ್ತೀರಿ. ಸಾವಯವ ಕೃಷಿ ಮಾಡೋದ್ರಿಂದ ಆ ಒಂದು ಪ್ರೀತಿ ಬರ್ತದೆ, ಯಾವಾಗಲೂ ನಿಮ್ಮ ಹೊಲದ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೋತೀರಿ. ಈಗ ಮಾಡುವಂಥ ಹೊಸ ನವ ಪೀಳಿಗೆ ರೈತರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಹೊಲದೊಳಗೆ ನಾವು ಎಷ್ಟು ಸಮಯ ಕಳಿತೀವಿ ಅಷ್ಟು ನಾವು ಚಲೋ. ಅವ್ ನೋಡ್ರಿ ಈಗ ನಾವು ಕಾರ್ ಡ್ರೈವ್ ಮಾಡ್ತೀವಿ ಅಂತ ತಿಳ್ಕೊ, ಡ್ರೈವರ್ ಸೀಟ್ನೊಳಗೆ ನೀವು ಎಷ್ಟು ಸರ ಕೂತಿ ಅದ್ರ ಮೇಲೆ ನಿಮ್ಮ ಅನುಭವ, ನೀವು ಒಳ್ಳೆ ಡ್ರೈವರ್ ಅಂತ ಹೇಳ್ಬೋದು. ಹಂಗೆ ಒಬ್ಬ ಕೃಷಿಕ ಆಗ್ಬೇಕು ಅಂದ್ರೆ ಎಷ್ಟು ಹೊತ್ತು ಹೊಲದಾಗ ಕಳಿತಾನ, ಅದು ಭಾಳ ಮುಖ್ಯ ಅಲ್ಲ. ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ರೈತ ಬಾಂಧವರಿಗೆ? ಅದು ನಮ್ದು ಅಲ್ಲಿ ಹೊಲದಾಗ ಹೋಗಿ ನಾವು ಕೂತೀವಿ ಅಂದ್ರೆ ಭೂಮಿ ಎಲ್ಲ ಮಾತಾಡಕತ್ತೈತಿ ನಮ್ ಜೋಡಿ. ಈ ನಮ್ಮಲ್ಲಿ ಎಂಟು ತರ ಬಾಳೆ ಇದೆ ಅಂತ ಹೇಳಿರ್ಲ, ಬಾಳೆ ನಮ್ಮ ಹೊಲದಾಗ ಇಲ್ಲ, ಎಲ್ಲ ಬದಿಗೆ ಐತಿ. ಒಂದೊಂದು ತರ ಬಾಳೆ ಒಂದೊಂದು ಒಂದು ಎರಡು ನಾಲ್ಕು ಈ ರಾಜಾಪುರಿ ಅನ್ಕ ಹೆಚ್ಚಿನ ಪ್ರಮಾಣದಾಗ ಐತಿ. ಆದ್ರೆ ಈ ಎಲ್ಲ ಹಣ್ಣು ನಾವು ತಿಲ್ಲ, ಇದು ತೃಪ್ತಿ ಬಾಳ ದೊಡ್ಡದ್ರಿ ನಮ್ದು. ಲಕ್ಷ್ಮಣ ಫಲ ತಿಂದೀವಿ, ಸೀತಾಫಲ ಅನ್ಕ ಎಲ್ಲ ಮಾಮೂಲು ಸಿಗ್ತಾವೆ, ಅದೇನು 5 ರೂಪಾಯಿ 10 ರೂಪಾಯಿ ಕೊಟ್ಟರೆ ಇವು ಮುಖ್ಯ ಅಲ್ಲ ನಮಗೆ. ಆದ್ರೆ ನಮಗೆ ಇಲ್ಲದ ಹಣ್ಣು ನಾವು ಬೆಳ್ಕೊಂಡು ತಿನ್ನೋದು ಭಾಳ ಮುಖ್ಯ. ಅಂಜೂರ ಹಣ್ಣು ಐತಿ ನಮ್ಮಲ್ಲಿ, ಭಾರಿ ಹಣ್ಣು ಐತಿ ನಮ್ಮಲ್ಲಿ. ಯಾವುದೈತಿ ಅನ್ನೋದು ನಮ್ಗೆ ಅದು ಅಲ್ಲಿ ಹೋದ್ರೆ ನೆನಪಾಕೈತಿ. ಆ ಲೆಕ್ಕದಾಗ ನಾವು ಗಿಡಗಳು ಮಾಡಿದ್ವಿ. 2.5 ಎಕರೆದಾಗ ಯಾವ ಗಿಡ ಎಲ್ಲಿ ಐತಿ ಅನ್ನೋದು ಅಲ್ಲಿ ಹೋದ್ರೆ ನೆನಪಾಕೈತಿ ನಮ್ಗೆ. ಹೊಲದಾಗ ಜಾಸ್ತಿ ಹೊತ್ತು ಕಳಿಬೇಕು ಕಳಿಬೇಕು ನಾವು. ನೀವೆಲ್ಲರೂ ಹೆಂಗೆ ಮಾಡ್ತೀರಿ, ಬಾಳೆ ಮಾಡ್ತೀರ ಮುಂಜಾನೆ ಹೋದ್ರೆ ಮಧ್ಯಾಹ್ನ ಮನೆ? ಇಲ್ಲ ಆದ್ರೆ ಎಲ್ಲರೂ ಕುಡಿ ಹೋಗ್ತೀವಿ ನಾವು. ಮುಂಜಾನೆ 7-8 ಹೋದ್ವಿ ಅಂದ್ರೆ 11 ಮನೆಗೆ ಬಂದು ಬಿಡ್ತೀವಿ ಬಿಸಿಲಾಗ. ಬಿಸಿಲಾಗ ಮತ್ತೆ ರೆಸ್ಟ್ ಮಾಡ್ತೀವಿ, ಮತ್ತೆ ದನಗಳಿಗೆ ಮೇವ ನೀರ ಮಾಡ್ಕೊಂಡು 3-4 ಗಂಟೆಗೆ ಮತ್ತಟ್ಟ. ಈಗೇನು ಮಳೆಗಾಲ ದಿನ ಆಯ್ತು, ದನಗಳು ಮೇವು ಮಾಡ್ಕೊಳ್ಳೋದು ಒಟ್ಟು ದಮ್ ದಮ್ ಕಸ ಕೀಳೋದು ಎಷ್ಟೇ ಕೆಲಸ ಅದಾವ. ಈಗ ಬೇಸಿಗೆ ದಿನದಾಗ 12 ತಿಂಗಳು ಏನು ಕೆಲಸ ಇಲ್ಲ, ಹೊರಗಿನ ಕೆಲಸನೂ ಏನು ನಾವು ಬಯಸಿಲ್ಲ. ಆದಾಯ ಅನ್ಕ ನಮ್ಗೆ ದೇವರು ತೃಪ್ತಿ ಆಗೋಂಗೆ ಕೊಡ್ತಾನೆ ನಮಗೆ. ಆದರೆ ಎಷ್ಟೋ ಜನ 10 ಲಕ್ಷ ಪಗಾರ ಇದ್ರೂ ಅವ್ರಿಗೆ ತೃಪ್ತಿ ಅನ್ನೋದು ಇರೋದಿಲ್ಲ. ಆ ರೀತಿ ಏನು ನಾವಿಲ್ಲ, ಎಷ್ಟೇ ಬರ್ತೈತೆ ಅಷ್ಟಾಗಿ ತೃಪ್ತಿ ಆಗಿದಾಯ್ಕ ಜೀವನ ನಡೆಸ್ಕೊಂಡಾಗ. ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರು ಭಾಳ ಸಂತೋಷ ಆಯ್ತು. ಒಬ್ಬ ಕೃಷಿಕನ ಬದುಕು ಬಂಗಾರ ಆಗ್ಬೇಕು ಅಂತಂದ್ರೆ ಸಾವಯವಕ್ಕೆ ಮರಳಬೇಕು. ಯಾಕಂದ್ರೆ ನಿಮ್ಮ ಮೊದಲ ಜೀವನಕ್ಕಿಂತ ಈಗ ಭಾಳ ಬದಲಾಗಿದೆ. ಭಾಳ ಮೊದಲ ಆರೋಗ್ಯ ತೊಂದರೆ ಭಾಳ ಇರ್ತಿತ್ತು. ಹ್ಞೂ ಹೌದಿಲ್ಲ. ಹ್ಞೂ ಏನು ತೊಂದರೆ ಇತ್ತು ನಮ್ಗೆ? ಈಗ ಕೆಲಸ ಮಾಡೋಕೆ ಹಾಕಿದ್ದಿಲ್ಲ, ಬರೀ ದವಾಖಾನೆ ಜಾಸ್ತಿ, ತಲೆ ನೋಯಿಸ್ತು ಅದಾತು ಇದಾತು. ತಲೆ ನೋಯಿಸ್ತು ಅಂದ್ರೆ ಆ ದವಾಖಾನೆಗೆ ಹೋಗಿದ್ವು. ಆ ದವಾಖಾನೆಗೆ ಹೋದ್ರೆ ನಾವು ಡಾಕ್ಟ್ರ್ ಎಷ್ಟು ಹೇಳ್ತಾನೆ ಅಷ್ಟು ಬಿಲ್ ಕೊಟ್ಟು ಆಗ ಉಳಿಗಿತ್ತು ಈಗ ಉಳಿಗಿತ್ತು ಇದನ್ನು ಮಾಡ್ತಿದ್ವು. ಈಗ ಒಂದಿಷ್ಟು ತಲೆ ನೋವು ಕಾಣಿಸ್ತು ಅಂದ್ರೆ ಮುಗಿನಾಗ ತಿಂಗಳದಾಗೋ 2 ತಿಂಗಳದಾಗೋ ಒಮ್ಮೊಮ್ಮೆ ಆಕಳ ತುಪ್ಪ ಒಂದೊಂದು ಹನಿ ಹಾಕೊಂಡು ಹೋದ್ರೆ ನಮ್ಗೆ ಯಾವಾಗೂ ತಲೆನೋವು ಬರೋಂಗಿಲ್ಲ. ಈ ಆಕಳ ತುಪ್ಪದಿಂದ ಏನಾಕೈತಿ ಅಂದ್ರೆ ಈ ಗೊರ್ಕಿ ಹೊಡೆದ ಶಬ್ದ ಅನ್ಕ ಶಾಶ್ವತವಾಗಿ ಹೋಗಿಬಿಡ್ತೈತಿ. ಈ ರೀತಿ ಔಷಧ ಮಾಡ್ಕೊಂಡು ನಾವು ತೃಪ್ತಿ ಐತಿ. ನಮ್ಮಲ್ಲಿ ಬಿಳಿ ಗುಲ್ಗಂಜಿ ಐತಿ, ಒಂದಿಟ್ಟು ದನಿ ನೆಗಡಿ ಆಗಿ ಇದಾಗಿ ಇದಾತಂದ್ರೆ ಅದನ್ನು ತಪ್ಪಲತ್ತೀವಿ. ಕೆಲವೊಂದು ಔಷಧಿ ನಮ್ಗೆ ಅಲ್ಲಿ ಹೋದ್ರೂ ನೆನಪಕ್ಕವು. ಈ ರೀತಿ ನಮ್ಮದು ಜೀವನ ಭಾಳ ಯಶಸ್ವಿ ಜೀವನ ಮಾಡ್ಲಿಕ್ಕತ್ತೀರಿ ಕಲ್ಲಪ್ಪ. ನೀವು ಹೇಳ್ಕೊಳ್ಳೋಷ್ಟು ಶ್ರೀಮಂತ ಇರ್ಲಿಕ್ಕಿಲ್ಲ, ಆದರೆ ನಿಮ್ಮ ಆರೋಗ್ಯ ಶ್ರೀಮಂತಿಕೆ ಭಾಳ ಅದ, ಮತ್ತು ಮನಸ್ಸಿನ ಸಂತೃಪ್ತಿ ಅದ. ಅಲ್ಲಿ ಮನಸ್ಸು ಸಂತೋಷವಾಗಿದ್ದರೆ ಇನ್ನೂ ಹೆಚ್ಚಿಂದೇನ್ರಿ, ಮನಸ್ಸೇ ಮಾಧವ ಅಂತಾರಲ್ಲ, ಹಂಗೆ ನಿಮ್ಮ ಜೀವನ ಹಿಂಗೆ ಅದ. ಮತ್ತು ನೀವೆಲ್ಲರೂ ಕೂಡಿ ಮಗ ಸುಸಿ ಇನ್ನೊಬ್ಬ ಮಗ ಮತ್ತು ಮನೆಯವರು ಎಲ್ಲರೂ ಕೂಡಿ ನೀವು ಈ ಹೊಲ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೊಂಡಿರಿ. ಅದೊಬ್ಬ ನಿಮ್ಮ ಮನೆ ಹಿರಿಯ ಸದಸ್ಯ ಅನ್ನೋ ಥರ ದಿವಸ ಹೋಗ್ತೀರಿ. ಅಲ್ಲಿ ಏನು ಇದೆ, ಅಲ್ಲಿ ಜೀವಿಗಳು ಏನೇನದಾವು, ಹೆಂಗೆ ಅವು ನಳಳಿಸ್ತಾ ಇದಾವೆ ಪೀಕು ಅನ್ನೆಲ್ಲ ನೋಡ್ತಿರ್ತೀರಿ. ಅದು ಬಹುಶಃ ಅಂದರೆ ನೀವು ಎಷ್ಟು ಹೊತ್ತು ಅಲ್ಲಿರ್ತೀರಿ ಅದ್ರ ಮೇಲೆ ನಿಮ್ಮ ಒಂದು ಸಂತೋಷ ಸಮಾಧಾನ. ಆಮೇಲೆ ಮಾರುಕಟ್ಟೆನೂ ಕೂಡ ಹಂಗೆ ಭಾಳ ಸರಳವಾಗಿ ಮಾಡ್ತೀರಿ, ನೀವೇ ಹೋಗಿ ತೊಗೊಂಡು ಹೋಗ್ಬಿಡ್ತೀರಿ, ಅವನ್ನು ನೀವೇ ಮಾರ್ಕೊಂಡು ಬರ್ತೀರಿ, ನೀವು ಹೋಗಿ ಎಲ್ಲ ಮಾರ್ಕೊಂಡು ಮುಂಜಾನೆ ಸಂದಮಟ ಇದು ಮಾರ್ಕೊಂಡು ಬರ್ತೀರಿ. ಅದರ ಒಂದು ತೃಪ್ತಿನೇ ಬೇರೆ. ಅಂದರೆ ಅವು ಗ್ರಾಹಕರು ಒಂದು ಸಂತೃಪ್ತಿ ಇರ್ತದಲ್ಲ. ನಿಮ್ಗೆ ಯಾರು ಹೇಳ್ಯಾರು ಎಷ್ಟು ಚಲೋ ಇವು ಇವು ತೊಗೊಂಬಂದಾರ ರೀ, ಇವು ಜವೆಗೋಧಿ, ಇವು ಭಾಳ ನಮ್ಗೆ ಖುಷಿ ಆಯ್ತು ರೀ, ಇವು ಶೇಂಗಾ ತಿಂದು ಎಷ್ಟು ರುಚಿ ಅದವಲ್ಲ ರೀ ಅಂತ ನಿಮ್ಗೆ ಹೇಳ್ಯಾರನ. ಏ ರುಚಿ ನಮ್ಮದು ಮಾಲು ಏನು ಹೋಯ್ತಿಲ್ಲ, ಅದನ್ನು ಯಾರೂ ಒಂದು ತಾಸಿನೊಳಗೆ ಎಲ್ಲ ಖಾಲಿ ಮಾಡ್ಕೊಂಡು ಬಿಡ್ತಾರೆ. ಇದು ಅಲ್ಲದೆ ನಮ್ಮಲ್ಲಿ 4 ಥರ ಮೆಕ್ಕಿಕಾಯಿ ಇದಾವೆ, ನಾವು ಬೀಜ ಯಾವ ತಂದು ಹಾಕಿಲ್ಲ, ಅವು ತಾವ ನಮ್ಮಲ್ಲಿ ಉತ್ಪತ್ತಿ ಆಗ್ಯಾವ. ಅದು ಹೆಂಗೋ ಏನೋ ದೇವರ ಹೆಸರು ಅದ. ಈ ಸಲ ನಮ್ಮ ಹುಡುಗ ಹೋದಾಗ ನರ್ಸರಿಯಾಗ ಕಲಂಗಡಿ ತರೋ ತಂದು ಹೆಚ್ಚಿದೆ, 2 ಕಲಂಗಡಿ ತರೋ ಹೆಚ್ಚಿದ್ರೆ 4 ಕಾಯಿ ಅದು ರೀ. ಅದ್ರ ಟೇಸ್ಟ್ ಬೇರೆ ಐತ್ರಿ, ಏನೂ ಇಲ್ಲ, ನಮ್ಮ ಕಬ್ಬಿನ ಆಗ್ಯದ. ಅಟ್ ಮೆಣಸಿನ ತರದ್ರ ತಂದಿದ್ದ ದೋಸ ಅದ್ರ ಜೋಡಿ ಎರಡು ತರ ಕಿತ್ಕೊಂಡ್ಬಂದಿದ್ದೆ ನಾವು, ಎರಡು ತರ ಹೆಚ್ಚರ ನಾಲ್ಕು ಕಾಯಿ ತಿಂದಿ ನಾವು. ಆ ತೃಪ್ತಿನೇ ಬೇರೆ ನಮಗೆ, ನಮ್ಮ ಮನ್ನಾಗಿ ಬೆಳೆದ್ದು. ಭಾಳ ಸಂತೋಷ. ಸಾವಯವದ ಒಂದು ಮಹತ್ವ ಮತ್ತು ಸಾವಯವದ ಚಮತ್ಕಾರ ಅಂತ ಹೇಳಿದ್ರಿ, ಭಾಳ ಸಂತೋಷ. ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರೇ, ನಿಮ್ಮ ಬದುಕು ಹಿಂಗೆ ನಂದನವನೂ ಆಗಿರಲಿ, ಮತ್ತು ನಿಮ್ಮನ್ನು ನೋಡಿ ಇನ್ನಷ್ಟು ರೈತರು ಈ ನಾವು ಸಾವಯವ ಕೃಷಿ ಮಾಡ್ತೀವೋ ಅಂತ ಮುಂದೆ ಬರೋಂಗಾಗಲಿ. ಯಾಕಂದರೆ ಈಗ ಭಾಳ ದೂರ ಹೋಗ್ಬಿಟ್ಟಾರ ಜನ ಸಾವಯವ ಕೃಷಿ, ಮತ್ತು ವಾಪಸ್ ಬರೋದು ಭಾಳ ಕಷ್ಟ ಅದ. ಆದರೆ ಅದು ಒಮ್ಮೆ ಬಂದರೆ ಮತ್ತೆ ಹೊಳ್ ಇನ್ನೊಮ್ಮೆ ಈಗ ಮಾಡ್ತಾ ಇದ್ದಾರಲ್ಲ, ಯೂರಿಯಾ ಗೊಬ್ಬರ ಹಾಕೋದು, ಡಿ ಎ ಪಿ ಗೊಬ್ಬರ ಹಾಕೋದು, ಅದು ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಯುವಂಥದ್ದು ಏನಿದಲ್ಲ ಅದ್ರ ಅದಕ್ಕೆ ಯೂರಿಯಾ ಗೊಬ್ಬರ ಹೋಗ್ಬಿಡ್ತೈತಿ. ಯೂರಿಯಾ ಗೊಬ್ಬರ ಸಲುವಾಗಿ ಒಂದು ವಿಷಯ, ಮತ್ತೊಂದು ವಿಷಯ ನೆನಪಾತು ರೀ. ನಾವು ಮೈಸೂರಿಗೆ ಇಸ್ಕಾನದವ್ರು ಒಂದು ತರಬೇತಿ ಕರೆದ್ರಿ, 2010 ಹೋಗಿದ್ವು. ಎರಡು ದಿನ ತರಬೇತಿಗೆ 2000 ರೂಪಾಯಿ ತಗೊಂಡಿದ್ರಿ ಅವರು. ಅಲ್ಲಿ ಟ್ರೈನಿಂಗ್ ತರಬೇತಿಗೆ ಹೋದ್ಮೇಲೆ 2000 ರೂಪಾಯಿ ಕಡಿಮೆ ಅನಿಸ್ತು ನಮಗೆ. ಅದು ಆ ತರಬೇತಿಯಾಗ ಏನು ಹೇಳಿರೋರು, ರಾಕ್ ಪಾಸ್ಪೇಟ್ ಎಕರೆ ಒಂದು 10 ಕಿಲೋ ಹಾಕ್ತವರಿ ಎಕರೆ ಕಾತ್ ಹೇಳಿದ್ರು ಅವರು. ರಾಕ್ ಪಾಸ್ಪೇಟ್ ಅಂದ್ರೆ ನನಗೆ 4 ವರ್ಷದಿಂದ ಸಿಕ್ತ ನಮ್ಮ ಬಸವ ಬಳಗದಾಗ. ಆ ರಾಕ್ ಪಾಸ್ಪೇಟ್ ಅಂದ್ರೆ ಏನ, ಕಲ್ಲನೇ ಬೀಸಿ ಪುಡಿ ಮಾಡ್ತಾರ ಅವ್ರು. ಹೆಂಗಂದ್ರಿ, ಅವ್ರು ಆ ಪುಡಿ ತರಕ್ಕೆ ನಾವು ನಮ್ಮ ಬಸವ ಬಳಗದಾಗ ಕುಡಿದ್ಬೇಕು ಅಲ್ಲಿ ಹೋದ್ರಿ ನಾ ಲೋಕಾಪುರಕ್ಕ ಹೋದ್ರೆ ಅವರು ರವಿ ಭೋಸ್ ಶೆಟ್ಟಿ ಅಂತೇಳಿ ಅವರು ಮಿಲಿಗೆ ಹೋದ್ರಿ ರೀ. ಅವ್ರು ಹೇಳ್ರು ಹಿಂಗ ಇದನ್ನ ಏನು ಮಾಡೋದು ಅಂತ ಕೇಳಿ ಇಟ್ಬೇಕು. ತರಕನಕ ಹೋಗಿನ್ನೇ ಮುದ್ದಾಮ್ ಭೂಮಿಗೆ ಹಾಕಕ್ಕೆ ಏನು ಮಾಡೋದು ಅನ್ನೋದು ಏ ಇಲ್ಲ, ಇದನ್ನು ಏನು ಬೇಕಾದ್ ಮಾಡೋಕೆ ಬರ್ತೈತಿ, ನೀವು ಅದಕ್ಕೆ ಮೂರ್ತಿ ಮಾಡೋರು ಏನು ಮಾಡೋರು ಬಣ್ಣ ಮಾಡೋರು ಏನು ಇವು ಏನು ಮಾಡೋರು ಅಂತ ಕೇಳಿದ್ರಿ. ಏನು ಮಾಡೋದ ಹೆಂಗೆ ಅಂತೇಳಿ ಕೇಳ್ತಲೇ ನೆಲಕ್ಕೆ ಹೋಗಿದ್ರೆ ಚಲೋ ಆಕೈತಿ, ನಾವು ನೆಲಕ್ಕೆ ಹೋಗಿ ಬಂದಿದ್ದೀವಿ ಏನ್ರಿ. ಅದನ್ನು ಹೆಂಗೆ ಕ್ವಾಟ್ರ್ ಅಂದ್ರೆ ಅವ್ರು ನಾವು ಏನು ನಮಗೆ ಬೇರೆದವ್ರು ಹೋಗ್ತಾರಲ್ಲ ಅದಕ್ಕಿಂತ ಟನ್ಗೆ 200 ರೂಪಾಯಿ ಕಡಿಮೆ ಕೊಟ್ಟು ಅಂದ್ರೆ ಅವ್ರು ರೈತ ಮತ್ತಲೇ. ಅವ್ರು ಏನು ಹೇಳಿದ್ರೆ ಒಂದು ವಿಷಯ, ಎಷ್ಟು ಗೊಬ್ಬರ ಫ್ಯಾಕ್ಟ್ರಿ ಇದಾವಲ್ಲ ಎಲ್ಲದಕ್ಕೂ ನಂದ ಹೋಗ್ತೈತೆ ಹೇಳ್ರಿ ಅವ್ರು. ಕಲ್ಲಿನ ಪುಡಿನ ಅಂದ್ರೆ ನಾವು ಇವರಲ್ಲೇ ತೊರೆದು ಬಂಗಾರ ಅಲ್ಲಿ ಟಂಕ್ ಕೂಡಿಸ್ತಾನಂಗೆ ಆಗತೈತಿ. ಅದ್ರ ರೇಟ್ ಇಲ್ಲಿ 1 ರೂಪಾಯಿ ಅಲ್ಲಿ 50 ರೂಪಾಯಿ. ಹಿಂಗಾಗಿ ಭಾಳ ಮೋಸ ಐತಿ. ಒಬ್ಬರಿಗೊಬ್ಬರು ತಿಳ್ಕೊಂಡು ನಾವು ವಿಶ್ವಾಸ ಇಡ್ಬೇಕು. ನಮ್ಮ ದೇವ್ರ ಮೇಲೆ ವಿಶ್ವಾಸ ಇಟ್ಟರೆ ನಮ್ದು ಒಟ್ಟ ಕೈ ಬಿಡಂಗಿಲ್ಲ. ಅಂದ್ರೆ ಸರಳವಾಗಿ ನೀವು ಖರ್ಚು ಕಡಿಮೆ ಮಾಡ್ಕೊಂಡು ಬದುಕು ಮಾಡೋದು ಕಲಿತ್ರೆ ಕೃಷಿನು ಬಂಗಾರ ಆಗ್ತದ, ಮತ್ತೆ ನೀವು ನಾವು ಆರಾಮಾಗಿರ್ತೀವಿ. ಇರೋ ರೀತಿಯಿಂದ ಬೆಳೆದ್ರಂತೂ ಇನ್ನೂ ಖುಷಿ, ಆರೋಗ್ಯ ಸರ. ಕಲ್ಲಪ್ಪ ಇಷ್ಟು ಯಶಸ್ವಿಯಾಗಿ ನೀವು ಸಂತೋಷದಿಂದ ಇದ್ದೀರಲ್ಲ, ಸಂತೋಷವನ್ನು ಹಂಚ್ಕೊಳ್ಬೇಕಂತ ನಿಮಗೆ ಸಾಕಷ್ಟು ಜನ ರೈತರು ನಿಮಗೆಲ್ಲ ಕೇಳ್ಯಾರ. ನಮ್ಮ ರೇಡಿಯೋ ಕೇಳುವಂಥ ರೈತ ಬಾಂಧವರಿಗೆ ಕೂಡ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ದೂರವಾಣಿ ಸಂಖ್ಯೆ ಹೇಳ್ಬೋದೇನು? ಹೇಳ್ತೀನಿ ಹೇಳ್ರಿ. 9650200508. ಇನ್ನೊಮ್ಮೆ ಹೇಳ್ರಿ. 9650200508. ರೈತ ಬಾಂಧವರೇ ಬರ್ಕೊಂಡ್ರಲ್ಲ, ಅಂದರೆ ಅವರನ್ನು ಸಂಪರ್ಕಿಸಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಸಿಗ್ತದೆ. ಭಾಳ ಸಂತೋಷ. ಈ ಥರ ನಿಮ್ಮಂಥ ರೈತರು, ಯಶಸ್ವಿ ರೈತರು ಹೆಚ್ಚು ಹೆಚ್ಚು ಬರಲಿ ಅಂತ ನಾವು ಆಸೆ ಮಾಡ್ತೀವಿ. ರೈತ ಬಾಂಧವರೇ ಈ ಎಲ್ಲ ಮಾತುಗಳನ್ನು ಕೇಳಿದ್ರಲ್ಲ, ಸಾವಯವಕ್ಕೆ ಮರಳಿ ಬನ್ನಿ, ಸಾವಯವದಲ್ಲಿ ಸುಖ ಅದ, ನೀವು ಕೂಡ ಯಶಸ್ವಿ ರೈತರಾಗಲಿಕ್ಕೆ ಸಾಧ್ಯ ಅದ. ಕಡಿಮೆ ಖರ್ಚು ಹೆಚ್ಚು ಆದಾಯ ಮಾಡುವಂಥ ನಿಟ್ಟಿನೊಳಗೆ ಪ್ರಯತ್ನ ಮಾಡಿರಿ ಅಂತ ಹರಸ್ತೀವಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಕಲ್ಲಪ್ಪ ಮಲ್ಲಪ್ಪ ಮಾಳಿಯವರೇ, ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಹೀಗೆ ನೀವು ನಿಮ್ಮ ಸಾವಯವದಲ್ಲಿ ಸಿರಿವಂತರಾಗಿ ಬೆಳೀರಿ ಅಂತೇಳಿ ಆಸೆ ಮಾಡ್ತೀವಿ. ನಮಸ್ಕಾರ, ಧನ್ಯವಾದ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಅನುಭವಗಳ ಕುರಿತು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಹಿಡಕಲ್ ಗ್ರಾಮದ ಹಿರಿಯ ಯಶಸ್ವಿ ರೈತ ಕಲ್ಲಪ್ಪ ಮಲ್ಲಪ್ಪ ಮಾಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೌಳಿನ್, ಸಂಕಲನ ನವೀನ್ ಮಹಾಲೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಿದ್ದಾಪುರದ ರಾಣವ್ವ, ಭೀಮಪ್ಪ, ಕಳ್ಳಿಮಣಿ ಹಾಗೂ ಸಂಗಡಿಗರಿಂದ ಚೌಡ್ಗಿ ಪದಗಳನ್ನು ಕೇಳೋಣ ಅಂತ. ಜಗದಂಬಿ ರೇಣುಕಾ ಬಾರ ಇಂದಿಗೆ ಬಾರ ಇಂದಿಗೆ ಚಕ್ರದ ಅಳತಿ ಅದರ ಮ್ಯಾಲ ನಿನ್ನ ಒತ್ತೆ. ಆರು ಚಕ್ರದ ಅಳತಿ ಅದರ ಮ್ಯಾಲ ನಿನ್ನ ಒತ್ತೆ. ಆರು ಚಕ್ರದ ಅಳತಿ ಅದರ ಮ್ಯಾಲ ನಿನ್ನ ಒತ್ತೆ. ಅಣಸೇದ ಚಿತ್ತ ಶಕ್ತಿ ಅಣಸೇದ ಚಿತ್ತ ಶಕ್ತಿ ನಂಬಿದವರಿ ಕೊಟ್ಟೆವ ಮುಕ್ತಿ. ರೇಣುಕಾ ಬಾರ ಇಲ್ಲಿಗೆ ಜಗದಂಬಿಯರಂಬಿ ರೇಣುಕಾ ಬಾರ ಇಂದಿಗೆ. ತ್ರಿಪುರಂಬುದ ಊರ ತಿರುಗತಿ ತೆಳಾಂತರ. ಶಂಬತ್ಪಟ್ಟ ನಿನ್ನವತಾರ ಶಂಬತ್ಪಟ್ಟ ನಿನ್ನವತಾರ ನಿನ್ನಿಂದ ಉದ ಉದ್ದಾರ. ರೇಣುಕಾ ಬಾರ ಇಲ್ಲಿಗೆ ಜಗದಂಬಿಯರಂಬಿ ರೇಣುಕಾ ಬಾರ ಇಲ್ಲಿಗೆ. ದಣ್ಣೆ ನಿನ್ನ ಕೀರ್ತಿ ಮುಗದಿಲ್ಲ ಪಾರ್ವತೆ. ದಣ್ಣೆ ದಣ್ಣೆ ನಿನ್ನ ಕೀರ್ತಿ ಮುಗದಿಲ್ಲ ಪಾರ್ವತೆ. ಶಾರ ಜಮ ಕಂಡಿಯ ವಸ್ತಿ ಶಾರ ಜಮ ಕಂಡಿಯ ವಸ್ತಿ ಅಲ್ಲಿ ರೇವಣ ಸಿದ್ಧನ ವಸ್ತಿ. ರೇಣುಕಾ ಬಾರ ಇಲ್ಲಿಗೆ ಜಗದಂಬಿಯರಂಬಿ ರೇಣುಕಾ ಬಾರ ಇಲ್ಲಿಗೆ. ಸಿದ್ದಾಪುರದ ರಾಣವ್ವ ಭೀಮಪ್ಪ ಕಳ್ಳಿಮಣಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳುತ್ತಿರುವಿರಿ. ಹೋಗಿ ಬಾರೋ ನೀನೇ ಗಂಭೀರ ಭೀಮವನೇ ದಾತ. ಯೋಗಿ ಬಾರೋ ನೀನೇ ಗಂಭೀರ ಯೋಗಿ ಬಾರೋ ನೀನೇ ಗಂಭೀರ ಯೋಗಿ ಬಾರೋ ನೀನೇ ಗಂಭೀರ ಯೋಗಿ ಬಾರೋ ನೀನೇ ಗಂಭೀರ ಭೀಮವನಿ ದಾತ. ಯೋಗಿ ಬಾರೋ ನೀನೇ ಗಂಭೀರ ಮುರುಗಿ ಬ್ಯಾತ ಹಿಡಿಯಲಿಲ್ಲ ಯಾಕಲಿಲ್ಲ ಮುರುಗಿ ಬ್ಯಾತ ಹಿಡಿಯಲಿಲ್ಲ ಮುಂಗೈ ಜೋಳಿ ಯಾಕಲಿಲ್ಲ ಮುರುಗಿ ಬ್ಯಾತ ಹಿಡಿಯಲಿಲ್ಲ ಯಾಕಲಿಲ್ಲ ಮುರುಗಿ ಬ್ಯಾತ ಹಿಡಿಯಲಿಲ್ಲ. ಊರಾಗ ನೀನು ತಿರುಗಲಿಲ್ಲ ಊರಾಗ ನೀನು ತಿರುಗಲಿಲ್ಲ ನಿನಗೂ ಯಾರು ನೀಡಲಿಲ್ಲ. ಯೋಗಿ ಬಾರೋ ನೀನೇ ಗಂಭೀರ ಭೀಮವನಿ ದಾತ. ಯೋಗಿ ಬಾರೋ ನೀನೇ ಗಂಭೀರ ಯೋಗಿ ಬಾರೋ ನೀನೇ ಗಂಭೀರ ಯೋಗಿ ಬಾರೋ ನೀನೇ ಗಂಭೀರ. ಮೇಲೆ ಕುಂಡ್ರಲಿಲ್ಲ, ಗಾದಿ ಮೇಲೆ ಮಲಗಲಿಲ್ಲ, ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ, ಮನ್ಸದ ಮೇಲೆ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ, ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ, ಗಮಸಿದಾರ ಹೇಳಲಿಲ್ಲ ಎಬಸಿದಾರ ಹೇಳಲಿಲ್ಲ, ಭೋಗ ನೀನು ಮಾಡಲಿಲ್ಲ ಯೋಗಿ ಬಾರು ನೀನೇ ಗಂಭೀರ, ಈ ಮೋನಿದಾತ ಯೋಗಿ